ಮೋಡ ಕವಿದ ವಾತಾವರಣ ನಿರೀಕ್ಷಿತ, ಕೆಲವೊಮ್ಮೆ ಗುಡುಗು ಸಹಿತ ಮಳೆಯಾಗಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ಸಮಸ್ಯೆ ಪರಿಹಾರಕ್ಕೆ ವಿಧಾನಮಂಡಲಗಳು ವೇದಿಕೆಯಾಗಬೇಕು, ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ. ರಾಜ್ಯ ವಿಧಾನಮಂಡಲ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವರದಿ ನಂತರ ಮೀಸಲಾತಿ ಹೆಚ್ಚಳ ನಿರ್ಧಾರಕ್ಕೆ ಸೂಕ್ತ ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತರಂಗಾಂತರ 271 ಮೀಟರ್ಗಳು ಅಥವಾ 1107 ಕಿಲೋಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಸಮಯ 6:50.45. ಕೃಷಿರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗೆ ನಿತ್ಯಮೇಘ ಸಂದೇಶ, ಆಮೇಲೆ ಕರ್ಣಾರ್ಜುನರ ಕಾಳಗ ದೊಡ್ಡಾಟ ಪ್ರಸ್ತುತಪಡಿಸುವವರು ಬಸ್ಸಯ್ಯ ಸಾಲಿಮಠ ಮತ್ತು ಸಂಗಡಿಗರು. ಕೊನೆಗೆ ಕೃಷಿ ಹಾಡುಗಳನ್ನು ಕೇಳೋಣಂತ. ಈಗ ಕೆಲವು ಜಾಹೀರಾತುಗಳು, ಆಮೇಲೆ ನಿತ್ಯಮೇಘ ಸಂದೇಶ ಮೂಡಿ ಬರ್ತದ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಖಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗೆ ಮಳೆಯಾಗುವ ಸಾಧ್ಯತೆಗಳು %85, ಬೀದರ್ ಯಾದಗಿರಿ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ %90, ರಾಯಚೂರು ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ %75, ವಿಜಯಪುರ ಜಿಲ್ಲೆ ಒಳಗ %80, ಕೊಪ್ಪಳ ಜಿಲ್ಲೆ ಒಳಗ %65, ಬಳ್ಳಾರಿ ಜಿಲ್ಲೆ ಒಳಗ %50, ಬಾಗಲಕೋಟೆ ಜಿಲ್ಲೆ ಒಳಗ %70 ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ದೊಡ್ಡಾಟ, ಕರ್ಣಾರ್ಜುನರ ಕಾಳಗ. ಪ್ರಸ್ತುತಪಡಿಸುವವರು ಬಸ್ಸಯ್ಯ ಸಾಲಿಮಠ್ ಮತ್ತ ಸಂಗಡಿಗರು. ಕೇಳಿ ದೊಡ್ಡಾಟ, ಕರ್ಣಾರ್ಜುನರ ಕಾಳಗ. ಇದು ಅಲ್ಲದೆ ಮತ್ತಾದ್ರೆ ಹೇಳುವೆನು ಕೇಳುವಂತವರಾಗಿ ಅದೇನಿರುವುದು ಚೆನ್ನಾಗಿ ತಿಳಿಸುವಂತವನಾಗೋ.

ಇಷ್ಟಾರ್ಥಕಗಳನ್ನ ಪೂರೈಸಿ ಸಾರಥಿ ರಾಜೇಂದ್ರ ಮತ್ತು ಪಿಶಾತಕಗಳನ್ನು ಎನ್ನ ಕರದಲ್ಲಿರುವ ಚಕ್ರದಿಂದ ಅವರ ಶಿರಗಳನ್ನು ಸಮುದ್ರದಲ್ಲಿ ಹಾರಿಸುವಂತಹ ಶ್ರೀಮನ್ನಾರಾಯಣ ನಾನಾದರು ದ್ವಾರಕಾ ಪಟ್ಟಣದಲ್ಲಿರುವ ವಾಸುದೇವ ದೇವಕಿಯ ಗರ್ಭದಲ್ಲಿ ಜನಿಸಿ ಮಾವನನ್ನು ಕೊಂದು ಆತನ ತಂಗಿಯಾದ ಯಶೋದೇಮಲಿಯನ್ನುಂಡು ಘಾಸಿಸಿ ಗೋಕುಲದಲ್ಲಿ ಗೋಗಳನ್ನು ಕಾಯ್ದೆನು ಮತ್ತು 16,000 ಸ್ತ್ರೀಯರ ಒಡಗೂಡಿ ಜಲಕ್ರೀಡೆಯನ್ನಾಡಿ ಕಾಂಚಾಳ ಮರವನ್ನೇರಿ ಭಕ್ತರನ್ನ ಪರಿಪಾಲಿಸುವಂತ ಆಪದ್ ಬಾಂಧವ ಶ್ರೀಕೃಷ್ಣ ಪರಮಾತ್ಮನೆಂದು ಜಯಭೇರಿ ನೋಡಿಸು ಕುಳಿತ ಸರ್ವಜನರಿಗೆಲ್ಲ ತಿಳಿಸು. ಶ್ರೀಕೃಷ್ಣ ಪರಮಾತ್ಮನಾದರೆ ಬಹಳ ಸಹಜವಾಯಿತು, ಈ ಕುಳಿತಂತ ಜನರಿಗೆ ಭೌರಮ್ಮವಾಗಿ ತೋರಿತು. ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸುಂದರ ಸ್ಥವದೊಳಗೆ ದಿಗ್ವಿಜ ಮಾಡಿದ ತಾತ್ಪರ್ಯ ಯಾವೇನ್ರಿ ಬುದ್ಧಿ? ಬಲೆಯಲ ಈ ಸಾರಥಿ, ನಮ್ಮ ಇರುವ ದ್ವಾರಕಾ ಪಟ್ಟಣವನ್ನು ಬಿಟ್ಟು ಈ ಸುಂದರವಾದ ಸಬದ್ದಡಿಗೆ ಬಂದ ತಾತ್ಪರ್ಯವೇನೆಂದರೆ ಪಾಂಡು ಪುತ್ರನಾದ ಧರ್ಮರಾಜನು ಕರೆಸಿದ್ದ ಕಾರಣ ಈ ಸಭಾಮಂದಿರಕ್ಕೆ ಬರೋಣಾಯ್ತು ಕಂಡೆ ಆ ಸಾರಥಿ, ಇದಕ್ಕೇನಿತಿ? ಬಂದ್ರೆ ಬಹಳ ಸಹಜವಾಯ್ತು, ಮುಂದೆ ನಮಗೇನಾದ್ರಿ ದೇವ? ಬಲೆಯಲ ಈ ಸಾರಥಿ, ನಿನಗೆ ಆಜ್ಞೆವೇನೆಂದರೆ ಧರ್ಮರಾಜನು ದಾವಲ್ಲಿರುವನು ಬೇಗನೆ ತೋರಿಸು, ವಚನ ಲಾಲಿಸು. ಅಲ್ಲೇ ತಮ್ಮ ಬಲಭಾಗದಲ್ಲಿ ನಿಂತಿರುವನು ನೋಡಿಕೊಳ್ಳರಿ, ಎರಡು ಮಾತಾಡಿಕೊಳ್ಳರಿ. ನಮೋ ನಮೋ ಕೃಷ್ಣ ಪರಮಾತ್ಮರೇ, ತಮ್ಮ ಪಾದಕ್ಕೆ ವಂದಿಸುವೆನು. ಅಷ್ಟೈಶ್ವರ್ಯವಾಗಲಿ, ಹೇಳುವಂತವನಾಗು ಧರ್ಮರಾಜನೇ, ಕೀರ್ತಿವಂತನೇ. ಹೇ ಶ್ರೀಕೃಷ್ಣ ಪರಮಾತ್ಮ, ಹೇ ಧರ್ಮರಾಜನೇ, ಅರಣ್ಯದೊಳ ತಿರುಗಿ ಅಜ್ಞಾತ ವಾಸ ಮುಗಿಸಿ ಬರುವುದರೊಳಗೆ ಅರ್ಧ ಜನ್ಮ ಇದರೊಳಗೆ ನಡೆಯಿತು. ನಮಗೆ ಅರ್ಧ ಗಾದಿ ಕೊಟ್ಟು ಸರಿಯಿರು ಎಂದು ಆ ಗಾಂಧಾರಿ ಪುತ್ರನಿಗೆ ಹೇಳಿ ಕದನ ಒಮ್ಮ ಮಾಡದೆ ಮನಸ್ಸಿನಿಂದ ಇರು ಎಂದು ಹೇಳುವುದು ನಿನ್ನಿಂದ ಆಗುವುದಿಲ್ಲವೇನು ಮಧುಸೂದನ? ಆ ಕಂಸಾಸುರ ಮರ್ದನ, ಹೇ ಧರ್ಮರಾಜನೇ, ಹೇ ಮುರವರ್ಧನ, ಈ ಭುವನದವಳು ಸತ್ಕಾರ ಸೇವೆಯಲ್ಲಿದ್ದು ಯಾವ ಕಾರಕಾದರೂ ಸಹನವಾಗಿ ಈ ಭುವನದೊಳಗಿದ್ದ ಪ್ರಾಣಿಗೆ ಪಾವನ ಮಾಡುವ ಅವತಾರವನ್ನು ತಾಳಿದನಲ್ಲ, ಹೇ ಧರ್ಮರಾಜನೇ, ನಾರಾಯಣ. ಮತ್ತು ಇದು ಅಲ್ಲದೆ ಈ ಪೃಥ್ವಿಯೋಳು ಧೃತರಾಷ್ಟ್ರನ ಪುತ್ರ ದುರ್ಯೋಧನ ಭೀತಿಗೆ ಚಿಂತಿ ಬಾಳಾಗಿರುವುದು. ನೀತಿ ಏನಲ್ಲ ಪಿತಾಂಬರಧರನೇ, ಪುಣ್ಯವಂತನೇ. ಹೇ ದೇವಾದಿ ದೇವರೇ, ಹೇ ಧರ್ಮರಾಜನೇ, ಮತ್ತಾದ್ರೆ ಹೇಳುವನು ಕೇಳ, ಅದೇನಿರುವುದು ಚಂದಾಗಿ ತಿಳಿಸುವಂತವನಾಗು. ಶಿರವನ್ನು ಹಾರಿಸಿ ಸೊಕ್ಕು ಮುರಿದೊಕ್ಕಲಿಕ್ಕಿದ್ದು ನಿನಗೆ ಗೊತ್ತಿಲ್ಲವೇ? ಹೇ ಧರ್ಮರಾಜನೇ, ಹೇ ನಾರಾಯಣನೇ. ಮತ್ತು ಇದು ಅಲ್ಲದೆ 13 ಬಂಧನ ಬಯಲಾಗಿ ಚಂದದಿಂದ ಕಳೆದಿರಲು ಆ ಅದಮ್ಮನ ಮಾತು ಕುಂದದಾವದಾಗದು, ಇದೇನು ಕಾರಣವಲ್ಲ ಧರ್ಮರಾಜನೇ, ಕೀರ್ತಿವಂತನೇ. ಹೇ ಮುರವರ್ಧನ,

ಸಿಟ್ಟಮ್ಮ ಕಿಡಿ ಕಿಡಿಯ ಹೊಡಲ ಕಾಡಗೆ ಬುಕ್ಕರೇ ಕಿಡಿ ಕಿಡಿಯ ಹೊಡೆತಕ್ಕೆ ಹೊಡೆದರೆ ಶಹಬ್ಬಾಸ್ ಬ್ರಹ್ಮಾಂಡಲ ತಂಡ ಎಮ್ಮ ತಿರುಗುವುದು ರಾಜೇಂದ್ರ ಭೂಪತಿ ಅಷ್ಟ ಕುಲ ಬರುವ ತಾಳ ದಿಗ್ಭ್ರಂಸಿ ಬ್ರಹ್ಮನ ಭ್ರಮೆಯಿಂದ ರಾಜನ ತರ ಬಿಟ್ಟು ಓಡಿ ಹೋಗುವನು ಶಹಬ್ಬಾಸ್ ಯಲೈ ಸಾರತಿ ಬುದ್ಧಿ ಸೊಕ್ಕುಂದ ಮುಕ್ಕುಂದ ಅಷ್ಟು ದಿಕ್ಪಾಲಿಕರ ಎನ್ನು ಟಚ್ಚಿ ಒಳಗೆ ಸಿಕ್ಕರೆ ಅವರ ರೆಕ್ಕೆಗಳ ಮಗರ್ ಮುರಿಯುವ ಕಲಿಕ್ಕಿ ದಿಕ್ಕು ದಿಕ್ಕಿಗೆ ಓಡಿಸುವನು ವೀರ ಸೂರ ಕರುಣ ಬಹದ್ದೂರನೆಂದು ತಿಳಿಯಲೇ ಸಾರತಿ ಸಾರೆಲ್ಲ ಕೀರತಿ ಕರುಣ ಬಹದ್ದೂರನಾದರೆ ಬಹಳ ಸಹಜವಾಯಿತು ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ಈ ನಿರ್ದ್ರವ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಸಾರತಿ ನಮ್ಮ ರಾಜಮಂದಿರವನ್ನು ಬಿಟ್ಟು ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಇಂದ್ರನ ಗಾದಿಯನ್ನು ಪ್ರಸ್ತುತ ಪಡಿಸಿರುವನಂತೆ ಅದಕ್ಕಾಗಿ ಬಂದು ಇಂದ್ರೋಣವಾಯಿತು ಅಲೈ ಸಾರತಿ ಸಾರನ್ನು ಕೀರತಿ ಹೇ ಧರಿಯೋಳು ಪರಾಕ್ರಮಿಯಾದ ದುರ್ಯೋಧನನೇ ಸಿಹಬ್ಬಾಸ್ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಗುಪ್ತವಾಸವನ್ನು ಭೋಗಿಸಿ ನಿಮ್ಮ ಅನುಮತಿಯಂತೆ ಅನುಭೋಗಿಸಿ ನಿಮ್ಮ ಹರುಷವನ್ನು ಪೂರೈಸಿ ಬಂದಿರುವರು ಈಗಲಾದರೂ ನಿಮ್ಮ ಬಾಂಧವರಿಗೆ ಮಂದಿರದವರು ಕರೆತಂದು ಗಾದಿ ಕ್ಷೇತ್ರವನ್ನು ಯುಧಿಷ್ಠಿರನಿಗೆ ಕೊಟ್ಟರೆ ಅದರೊಳಗೆ ಐದು ಮಂದಿ ಮುದದಿಂದ ಆನಂದವಾಗಿರುವರು ಇದರಂತೆ ನಡೆಯುವರು ಮೇದಿನಿಯೋಳು ವಿದ್ವಾನನೆಂದು ನಿನ್ನ ಶ್ರುತಿ ಸಾರುವುದು ಇದು ಮರೆತು ಸುತಪುತ್ರ ಕರ್ಣನಿಗೆ ಕ್ಷೇತ್ರಪತಿ ಅನಿಸಿ ಅತ್ಯಾನಂದ ಮಿತ್ರನಾಗಿರುವುದು ನೀತಿಯೇನಲ ದುರ್ಯೋಧನ ಗಾಂಧಾರಿ ನಂದನ ಕೃಷ್ಣ ಪರಮಾತ್ಮನೇ ಐದು ಗಾದಿ ಬಿಟ್ಟು ಒಂದು ಗ್ರಾಮ ಆದರೂ ಅವರಿಗೆ ಸಿಗುವುದಿಲ್ಲ ಕೃಷ್ಣನೇ ಇದಕ್ಕೆ ಮುಂದಿನ ವಿಚಾರ ಏನು ಮಾಡಬೇಕು ನಾರಾಯಣನೇ ಮುರವರ್ಧನೇ ಹೇ ಧರ್ಮರಾಜನೇ ಅಬ್ಬಾಸ್ ದುರ್ಜನ ಕೌರವರಿಗೆ ಮರಣವಾಗುವ ಹುನಾರ ಬಂದಿರುವುದು ಅದಕ್ಕೆ ನೀನಾದರೂ ಪಾರ್ಥನನ್ನು ತುರ್ತದಿಂದಲೇ ಕರೆಸಬೇಕು ಧರ್ಮ ಹೂಡುವೆನು ನೇಮ ನೋಡಿದರೆ ಮರ್ಮ ಸಾರಥಿ ಎನ್ನ ಅನುಜನಾದ ಪಾರ್ಥನಿಗೆ ಕರೆಸುವಂತವನಾಗಲ ಈ ಸಾರಥಿ ಅತಿ ಏನು ಚಿಂತಿವಿಲ್ಲ ಕರೆಸ್ತೇವ್ರಿ ಏ ಬುದ್ಧಿ ತಂಡ ನಿಮ್ಮ ಇರುವ ರಾಜ ಮಂದಿರವನ್ನು ಬಿಟ್ಟು ಈ ನರ್ದಿರುವ ಸವದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣ ಹಿರಿಯ ಅಣ್ಣನಾದ ಧರ್ಮರಾಜನು ಕರೆಸಿದ್ದ ಕಾರಣ ಸಡಗರಿಂದ ಸಾರಥಿ ಮುಂದೆ ನಮಗೆ ಏನಾದ್ರೆ ಸಾರಥಿ ನಮ್ಮ ಹಿರಿಯ ಅಣ್ಣನಾದ ಧರ್ಮರಾಜನು ದಾವಲ್ಲಿರುವನು ಸೇರಿಸಿಕೊಳ್ಳುವಂತವನಾಗಲ ಸಾರಥಿ ಅಲ್ಲೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ ಅವಳು ಮಾತಾಡಿಕೊಳ್ಳಿರಿ. ನಮೋ ನಮೋ ರಾಜ್ಯ ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ. ಆಶೀರ್ವಾದವಾಗಲಿ ಏಳು ಏಳು ಪಾರ್ಥ ವೀರ ಸಮರ್ಥ. ಹಸ್ತ್ರಪುರಕ್ಕೆ ಛತ್ರಪತಿ ಪ್ರತಿಭೆ ಪಾಲನೆ ಮಾಡುವಂತ ಸತ್ಯಶೀಲ ಧರ್ಮರಾಜನೇ ಎನಗೆ ದೂತರಿಂದ ಕರೆಸಿದ್ದ ಕಾರಣವೇನು? ಇಂತ ಚಿಂತಾಬ್ಜಿಗಳು ಕುಳಿತ ಕಾರಣವೇನು? ತತ್ಕಾಲಕ್ಕೆ ಹೇಳುವಂತವನಾಗುವ ಧರ್ಮರಾಜನೇ ಆಗ್ರಜನೆ. ಹೇ ಪಾರ್ಥನೆ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಸಹಬ್ಬ ಕರ್ಣನ ಸರಿ ಘನಘೋರ ಮಾಡಿ ಆನಂದದಿಂದ ಬರುವಂತವನಾಗು ಅರ್ಜುನ ತ್ರಿಲೋಕದ ಗರ್ಜನ. ಬಂಡನೆ ಚಂದನೆ ಯುದ್ಧಕ್ಕೆ ನಿಲ್ಲುವಂತವನಾಗು ಬಂಡ ಅರ್ಜುನ ಏನು ಚಿಂತಿಲ್ದಿರುವಂತವನಾಗು ಬಂಡ ಕಲಿ ಪ್ರಚಂಡ. ಇಲ್ಲಿ ತನಕ ಕರ್ಣಾರ್ಜುನರ ಕಾಳಗ ದೊಡ್ಡಾಟ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಬಸ್ಸಯ್ಯ ಸಾಲಿಮಠ ಮತ್ತ ಸಂಗಡಿಗರು. ಈಗ ಕೃಷಿ ಹಾಡು ಕೇಳೋಣಂತ. ಅದೇ ಸಾಯುತ್ತದ, ಕಳೆಗಳ ಬೀಜ ಸಿಡಿಯುತ್ತದ, ರೋಗಣು ಕೀಡಿ ಸಾಯುತ್ತದ, ಕಳೆಗಳ ಬೀಜ ಸಿಡಿಯುತ್ತದ. ತೊಗರಿ ಬೆಳೆಯಲು ಏನು ಬೇಕು? ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು. ಹೆಚ್ಚುತ್ತದ ಸೂಕ್ಷ್ಮಾಣು ಜೀವಿ ನರಿದಾಡುತ್ತದ.